ಚರಣಗಳ. ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಜಪವ ಮಾಡಿದರೇನು, ತಪವ ಮಾಡಿದರೇನು. ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ. ಅರಿತು ನಡೆಯಲಿ ಬೇಕು ನರಕಾಯ ಬೆತ್ತಿದ ಮೇಲೆ. ಧಾರವಾಡ ಆಕಾಶವಾಣಿ 765 ಕಿಲೋಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ. ಕನಕ ದೀಪ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLI ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLI ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶು ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶಾರ್ಥಿಗೆ ಇರುವಂತಹ ಮಾನದಂಡಗಳ ಕುರಿತು ಗದುಗಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನರಾದ ಡಾಕ್ಟರ್ ರಾಮಚಂದ್ರ ಬಿ ಅವರೊಂದಿಗೆ ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ. ಪಶುವೈದ್ಯಕೀಯ ಅಂದರೆ ಪ್ರಾಣಿಗಳ ಆರೋಗ್ಯದ ಸಂರಕ್ಷಣೆ, ರೋಗಗಳ ತಡೆಗಟ್ಟುವಿಕೆ ಹಾಗೂ ಚಿಕಿತ್ಸೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಪಶುವೈದ್ಯಕೀಯ ವಿಜ್ಞಾನ. ಕೇಳುಗರೆ, ಪಶುವೈದ್ಯಕೀಯ ಕಾಲೇಜಿನ ಪಶುವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಏನೆಲ್ಲ ಮಾನದಂಡಗಳಿದ್ದಾವೆ ಎನ್ನುವುದರ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ ಅಂತ ಇವತ್ತು ಗದಗಿನ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನ ಡೀನರು ಆಗಿರುವ ಡಾಕ್ಟರ್ ರಾಮಚಂದ್ರ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ರಾಮಚಂದ್ರ ಬಿ ಅವರೇ, ನಮ್ಮ ಕರ್ನಾಟಕದಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕುರಿತು ಹಾಗೂ ಎಲ್ಲೆಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜುಗಳು ಇದ್ದಾವೆ ಎನ್ನುವುದರ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ರಲ್ಲ. ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾಲಯ, ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್ ಆವರಣದಲ್ಲಿ ಸ್ಥಾಪಿತಗೊಂಡಿದ್ದು 2004 ಸ್ಥಾಪಿತ ಆಯಿತು. ಇದರ ಅಡಿಯಲ್ಲಿ ಒಟ್ಟು ಇವತ್ತಿನವರೆಗೆ 1958 ಹಿಡಿದು 2024 6 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕಾರ್ಯನಿರ್ವಹಿಸ್ತಾ ಇವೆ. ಮೊದಲೇದ್ದು ಬೆಂಗಳೂರು, ಎರಡನೇದ್ದು ಬೀದರ್, ಮೂರನೇದ್ದು ಶಿವಮೊಗ್ಗ, 4 ಹಾಸನ, 5 ಗದಗ, 6ನೇದ್ದು ಇತ್ತೀಚೆಗೆ ಹೋದ ವರ್ಷ ಅಥಣಿಯಲ್ಲಿ ಪ್ರಾರಂಭ ಆಗಿರೋದು ನೂತನ ಪಶುವೈದ್ಯಕೀಯ ಮಹಾವಿದ್ಯಾಲಯ. ಡಾಕ್ಟರ್ ರಾಮಚಂದ್ರ ಬಿ ಅವರೇ, ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶುವೈದ್ಯಕೀಯ ವ್ಯಾಸಂಗ ಮಾಡಲು ಯಾವೆಲ್ಲ ಮಾನದಂಡಗಳಿರಬೇಕು ಹಾಗೂ ರೈತ ಬಾಂಧವರ ಮಕ್ಕಳಿಗೆ ಪ್ರವೇಶಾತಿಗೆ ಯಾವೆಲ್ಲ ಅರ್ಹತೆಗಳಿರಬೇಕು, ಪ್ರವೇಶಾತಿಗೆ ಯಾವ ಯಾವ ಪರೀಕ್ಷೆಗಳನ್ನು ಬರೆದರೆ ಸುಲಭವಾಗುತ್ತೆ ಮತ್ತು ಅವಕಾಶ ದೊರಕುತ್ತೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ತಿಳಿಸಬೇಕು. ಮಾನದಂಡಗಳು ಅಂದರೆ ಅವರು PUC ಅಥವಾ 10+2 ಅಂತ ಏನು ಹೇಳ್ತೀವಿ ನಾವು, ಸೈನ್ಸ್ ವಿಭಾಗದಲ್ಲಿ ಅವರು ಮಾಡಿರಬೇಕು. ಮುಖ್ಯವಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಇಂಗ್ಲಿಷ್, ಈ 4 ವಿಷಯಗಳ ಸರಾಸರಿ 50% ಮಾಡಿದವರು ಈ CET ಎಕ್ಸಾಮ್ ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಲೇಡೀಸ್ ರಿಸರ್ವೇಷನ್ ಜಾಬ್ಗಿದೆ ಹೊರತಾಗಿ ಸ್ಟೂಡೆಂಟ್ಸ್ಗಿಲ್ಲ. 33.5% ಕೆಲಸಗಳಿಗೆ ಕೊಡ್ತಾ ಇದ್ದಾರೆ ಹೆಣ್ಮಕ್ಕಳಿಗೆ. ಆದರೆ ಅಡ್ಮಿಷನ್ಗೆ ವಯಸ್ಸಿದೆ 17 ಪ್ರತಿ December 31 17 ಸಂಪೂರ್ಣ ಆಗಿರಬೇಕು. 25 ಮೀರಿರಬಾರ್ದು. ಆಮೇಲೆ ಇನ್ನೊಂದು, ವಿಶೇಷ ಚೇತನರು ಅಂತ ಬರ್ತಾರೆ, ಫಿಸಿಕಲಿ ಡಿಸೇಬಲ್ಡ್. ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ಗೆ ಅವರು 50% 55% ಎಲಿಜಿಬಲ್ ಮಾಡ್ತಾರೆ. ಆದರೆ VCI less than 50% ಅಂತ ಹೇಳ್ತದೆ. ನಮ್ ಸ್ವಲ್ಪ ಚೇಂಜ್ ಇದೆ, 50% ಅದನ್ನು ನಾವು ತಗೊಳ್ಳಲ್ಲ. ಅಂದ್ರೆ ನಮ್ಗೆ ಸ್ವಲ್ಪ ಕಠಿಣವಾದ ಕೆಲಸನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಪಶುಗಳ ಜೊತೆ ಸ್ವಲ್ಪ ಗುದ್ದಾಡ್ತೀವಲ್ಲ, ಅದನ್ನ ಸ್ವಲ್ಪ ಅದನ್ನ ಹಿಡಿಬೇಕಾದ್ರೆ, ರಿಸ್ಟ್ರೇನ್ ಮಾಡಬೇಕಾದ್ರೆ ಕಾಲು ಅಥವಾ ಕೈ ಸುಮಾರು ಡ್ಯಾಮೇಜ್ ಆಗಿದ್ರೆ ಅವ್ರ ಕೈಯಿಂದ ಆಗಲ್ಲ. VCI ಒಂದೇನು less than 50% ಅಂತ ನಾರ್ಮ್ಸ್ ಮಾಡಿದೆ. ಬೇರೆ ಮೆಡಿಕಲ್ ಅಥವಾ ಬೇರೆ ಇದಕ್ಕೆ 50 and above ಇದ್ರೂ ಅವರು ಅವ್ರನ್ನ ಎಲಿಜಿಬಲ್ ಮಾಡ್ತಾ ಇದ್ದಾರೆ. ನಾವು ಸಪ್ರೇಟ್ ಆಗಿ ಹೋಗ್ತೀವಿ, ನಾವು ಸಪ್ರೇಟ್ ಆಗಿ ರೆಪ್ರೆಸೆಂಟೇಷನ್ ಕೊಟ್ಟಿರ್ತೀವಿ ಆ ವಿಷಯದ ಬಗ್ಗೆ. ಕೃಷಿ ಕುಟುಂಬದಿಂದ ಬಂದವರಿಗೆ ಯೂನಿವರ್ಸಿಟಿ ಒಂದು ಪ್ರಾಕ್ಟಿಕಲ್ ಟೆಸ್ಟ್. ಯೂನಿವರ್ಸಿಟಿ ಅನ್ನೋಗಿಂತಲೂ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ನಮಗೆ ಇಡೀ ರಾಜ್ಯಾದ್ಯಂತ ಒಂದೇ ದಿನಾಂಕದಂದು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಮಾಡುತ್ತೆ. ಆ ಪ್ರಾಯೋಗಿಕ ಪರೀಕ್ಷೆ ಅದರದ ರ್ಯಾಂಕು ಪ್ಲಸ್ ಅವರದ್ದು PUC CET ರ್ಯಾಂಕು ಸೇರಿಸಿ ಇನ್ನೊಂದು ಪ್ರಾಕ್ಟಿಕಲ್ ರ್ಯಾಂಕ್ ಲಿಸ್ಟ್ ರಿಲೀಸ್ ಮಾಡ್ತಾರೆ. ಇದರಡಿಯಲ್ಲಿ ನಮಗೆ ಒಟ್ಟಿಗೆ ವಿಶ್ವವಿದ್ಯಾಲಯದಲ್ಲಿ ಇರುವ ಎಲ್ಲ ಸೀಟುಗಳ ಶೇಕಡ 50% ಸೀಟುಗಳನ್ನು ನಾವು ಕೃಷಿಕರ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಅಡ್ಮಿಷನ್ನು 3 ವಿಧಗಳಲ್ಲಿ ಆಗ್ತದೆ. ವೆಟರ್ನರಿ ಅಡ್ಮಿಷನ್ ಅಥವಾ ಪಶುವೈದ್ಯಕೀಯ ವಿಜ್ಞಾನ ಕೋರ್ಸ್ಗೆ ಯಾರಾದರೂ ಬರಬೇಕು ಅಂತ ಇಚ್ಛಿಸೋರಿಗೆ 3 ವಿಧದ ಅಡ್ಮಿಷನ್ಸ್ ಪ್ರಾರಂಭ ಆಗ್ತದೆ. ಮೊದಲನೇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ಒಂದನೇದ್ದು, ಎರಡನೇದ್ದು ನೀಟ್ ಬರೀಬೇಕಾಗತ್ತೆ. ನ್ಯಾಷನಲ್ ಲೆವೆಲ್ದು ನೀಟ್ ಬರೆದ್ರೆ ಅದರಲ್ಲಿ VCI ಅಂತ ನಮ್ಮದೊಂದು ಮುಖ್ಯ ಸಂಸ್ಥೆ ಇದೆ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ, ಅವ್ರ ಹತ್ರ 15% ಸೀಟು ಅವ್ರ ಹತ್ರ ಇರ್ತದೆ. ನೀಟ್ ರ್ಯಾಂಕಿಂಗ್ ಮೇಲೆ ಅವರು ಬೇರೆ ಬೇರೆ ರಾಜ್ಯಗಳಿಗೆ ವೆಟರ್ನರಿ ಕಾಲೇಜ್ ಎಲ್ಲೆಲ್ಲಿದಾವೋ ರ್ಯಾಂಕ್ ಪ್ರಕಾರ ಅವರು ಅಲಾಟ್ ಮಾಡ್ತಾರೆ. ಮೂರನೇದು ನಮ್ಮ ಯೂನಿವರ್ಸಿಟಿನೇ ನಾನ್ ರೆಸಿಡೆಂಟ್ ಇಂಡಿಯನ್ NRI ಕೋಟಾ ಅಂತ ಮೂರನೇದು. ಇದಕ್ಕೂ ಏನಿದೆ, 4-5 ಥರ ಇದು ಇದೆ. ಇದು NRI ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕಂದ್ರೆ ಸ್ವಲ್ಪ ಇದು ಹಣ ಖರ್ಚಾಗುವ ವಿಷಯ. ಇದು ಇದರಲ್ಲಿ ಫಸ್ಟ್ ಬರೋದು NRI ಅಂದರೆ ಹುಡುಗನೇ NRI ಕಲ್ತಿರಬೇಕು, ಕನಿಷ್ಠ PUC ವರೆಗೂ ಅವನು ಅಟ್ಲೀಸ್ಟ್ PUC ಮಾಡಿರ್ಬೇಕು ಅಲ್ಲಿ, ಅದರ ಈಕ್ವಲೆಂಟ್ ಎಕ್ಸಾಮ್ ಅವನು, ಅಥವಾ NRI ಚಿಲ್ಡ್ರನ್. ಎರಡನೇದು OCI ಅಂತ ಬರ್ತದೆ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ. ಇನ್ನೊಂದು PIO ಅಂತ ಒಂದು ಬರ್ತದೆ. ಆ ಥರ ಇರೋ ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರೀಬೇಕು. ಅದಾದ ನಂತರ NRI ಸ್ಪಾನ್ಸರ್ಡ್, ಅವರ ಮಾಮಾನೋ ಚಿಕ್ಕಪ್ಪನೋ ಕಾಕಾನೋ ಯಾರೋ ಇರ್ತಾರೆ, ಅವರು ಸ್ಪಾನ್ಸರ್ ಮಾಡ್ತಾರೆ. ಆ ಹುಡುಗರು ಕರ್ನಾಟಕದವರಾಗಿದ್ದರೆ ಕರ್ನಾಟಕ CET ಬರೆದ್ರೆ ಸಾಕು, ಬೇರೆ ಸ್ಟೇಟಿಂದನೂ ಅಪ್ಲೈ ಮಾಡ್ತಾರೆ ಸ್ಪಾನ್ಸರ್ಸ್, ಅವರಿಗೆ ನೀಟ್ ಬೇಕು. ಇಷ್ಟೆಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ಅದರ ಪ್ರಕಾರ ರ್ಯಾಂಕ್ ಲಿಸ್ಟ್ ಮಾಡಿ ಯೂನಿವರ್ಸಿಟಿ ಅವರಿಗೆ ಸೀಟ್ ಕೊಡ್ತಾರೆ. ಡಾಕ್ಟರ್ ರಾಮಚಂದ್ರ ಬಿ ಅವರೇ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶುವೈದ್ಯಕೀಯ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಯಾವಾಗ CET ಕಾನ್ಫರ್ಮ್ ಮಾಡಲಾಗ್ತದೆ, ಯಾವಾಗ ಅರ್ಜಿಯನ್ನು ಕರೀತಾರೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಲ್ಲ? CET ಆಲ್ಮೋಸ್ಟ್ ಅವ್ರದ್ದು ಏನಿದೆ ಒಂದು ಪಕ್ಕಾ ಶೆಡ್ಯೂಲ್ ಇದೆ ಅವ್ರದ್ದು. ಪಕ್ಕಾ ಶೆಡ್ಯೂಲ್ ಅವರು ಜನವರಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಜನವರಿ ಫೆಬ್ರವರಿಯಲ್ಲಿ ಅಪ್ಲಿಕೇಶನ್ ಕರೀತಾರೆ, ಆವಾಗಲೇ ಅಪ್ಲೈ ಮಾಡಬೇಕು. ಅದಕ್ಕೆ ಅಗ್ರಿಕಲ್ಚರ್ ಕುಟುಂಬದಿಂದ ಅಥವಾ ಕೃಷಿ ಕುಟುಂಬದಿಂದ ಬಂದವರಾದರೆ ಕೆಲವು ಸರ್ಟಿಫಿಕೇಟ್ಸ್ ಇದೆ, ಅದನ್ನು ಅವ್ರು ನೋಟಿಫೈ ಮಾಡಿರ್ತಾರೆ ಯಾವ ಥರ ತರಬೇಕು ಅವ್ರ ಸರ್ಟಿಫಿಕೇಟ್, ತಹಸೀಲ್ದಾರಿಂದ ಆಗಲಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ನಿಂದ ಆಗಲಿ, ಆ ಥರ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಮುಂದೆ ಯಾವಾಗ KEA ಅವರು ಎಕ್ಸಾಮ್ ಡೇಟ್ ಹೇಳ್ತಾರೆ ಆಯಾ ಸೆಂಟ್ರಿಗೆ ಹೋಗಿ ಎಕ್ಸಾಮ್ ಬರೆದು ಬರಬೇಕು. ಇನ್ನುಳಿದಂತೆ CET ಎಕ್ಸಾಮ್ ಆಸ್ ಯೂಶುವಲ್ ಯಾವ ಥರ ನಡೀತದೋ ಅದೇ ಥರ ಅವರು ಬರಿತಾ ಹೋಗಬೇಕು, ಅದರ ರ್ಯಾಂಕ್ ಲಿಸ್ಟ್ ಮೇಲೇ ಕೊಡೋದು. ಒಂದು ಕಾಲೇಜ್ನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ತಾವು ತೆಗೆದುಕೊಳ್ತಾ ಇದ್ದೀರಿ? ಈಗ ನಾನು ಕಾಲೇಜ್ ವೈಸ್ ನಿಮಗೆ ಹೇಳಿಬಿಡ್ತೀನಿ. ಒಟ್ಟು ನೋಡಿ ನಮ್ಮಲ್ಲಿ ಬೆಂಗಳೂರಲ್ಲಿ 90 ಇದೆ, ಆಮೇಲೆ ಶಿವಮೊಗ್ಗದಲ್ಲಿ 90, ಹಾಸನಲ್ಲಿ 90, ಬೀದರಲ್ಲಿ 75, ಗದಗಲ್ಲಿ 80 ಮತ್ತು ಅಥಣಿಯಲ್ಲಿ 50 ಇದೆ. ಇವೆಲ್ಲ ಸೀಟುಗಳು ಪೂರ್ತಿ ಎಲ್ಲವೂ KEA ಹೋಗೋದಿಲ್ಲ. ಒಟ್ಟು ಟೋಟಲ್ ನಮ್ಮಲ್ಲಿ ಅಡ್ಮಿಷನ್ ಆಗೋದು ಯೂನಿವರ್ಸಿಟಿಯಲ್ಲಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಆಗೋದು 485 ಸೀಟಿಗೆ ಅಡ್ಮಿಷನ್ ಆಗ್ತದೆ. 485 ಇದರಲ್ಲಿ KEA ಅಥವಾ CET ಹೋಗ್ತಾ ಇರೋದು 366. ಈ 366 183 ಕೃಷಿಕರ ಮಕ್ಕಳಿಗಾಗಿ ಮೀಸಲು, 50%. ಇನ್ನು 51 ಸೀಟು NRI ಹೋಗ್ತದೆ, ಆಮೇಲೆ 68 ಸೀಟು VCI ಕೋಟಾದವರು ಕೊಡ್ತಾರೆ. ನಾವು ಕೊಡಲ್ಲ ಅದನ್ನ, VCI ಕೋಟಾದವರು ಕೊಡ್ತಾರೆ. ಯಾಕಂದ್ರೆ ಇದು ಸ್ವಲ್ಪ ಡಿಮಾಂಡ್ ಇರೋ ಕೋರ್ಸೆ. ನಿಮ್ಗೆ ಹೇಳಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ಲಿ ಜನರಲ್ ಮೆರಿಟ್ ನೀವು ಬಂದ್ರೆ 2000 ರ್ಯಾಂಕ್ ಒಳಗಡೆ ಇದ್ರೆ ಮಾತ್ರ ಸೀಟು, ಇಲ್ದಿದ್ರೆ ಯಾರಿಗೂ ಸೀಟ್ ಇಲ್ಲ. 2000 ಮೇಲೆ ಇದ್ರೆ ಸಿಗಕ್ ಸಾಧ್ಯನೇ ಇಲ್ಲ. ಇದು ಇನ್ನು ಮುಂದೆ ಅಗ್ರಿಕಲ್ಚರ್ ಕೋಟಾಕ್ ಬಂದ್ರೆ ಹೆಚ್ಚು ಪಕ್ಷ ಒಂದು 300 or 400 ಅಗ್ರಿಕಲ್ಚರ್ ರ್ಯಾಂಕ್ ಸಪರೇಟ್ ಆಗತ್ತೆ. 300 or 400 ಜನರಲ್ ಮೆರಿಟ್ ಸೀಟ್ ಮುಗಿದು ಹೋಗ್ಬಿಡ್ತೇವೆ ನಮ್ಮಲ್ಲಿ. ಇನ್ನು ಸೀಟ್ ಬೇಕೇ ಅನ್ನೋರಿಗೆ ನಮ್ಮಲ್ಲಿ ಇನ್ನೊಂದು ವಿಧ ಇದೆ. ನೀಟ್ ಎಕ್ಸಾಮ್ ಬರೆದು ಅವರು VCI ಹೋದ್ರೆ ಇದೇ ಶುಲ್ಕನೇ ಭರಿಸಬೇಕು ಅವರು, 76,000 ಇದೇ ಶುಲ್ಕನೇ ನಡೀತದೆ ಅದಕ್ಕೆ. ಇನ್ನೊಂದಿದೆ NRI ಅಡ್ಮಿಷನ್, ಯೂನಿವರ್ಸಿಟಿ ಕಾಲ್ ಮಾಡ್ತದೆ ಅದನ್ನ ಜೂನ್ ಜುಲೈಯಲ್ಲಿ. ಈಗ ಮನೆ ತಾನೇ 8 ಲಾಸ್ಟ್ ಡೇಟ್ ಮುಗೀತದ್ದು. ಅದಕ್ಕೆ ಫೀಸು ಸ್ವಲ್ಪ ದುಡ್ಡಿರೋರೇ ಅದಕ್ಕೆ ಕೈ ಹಾಕ್ಬೇಕು, ಯಾಕಂದ್ರೆ ಡಾಲರ್ ಅಲ್ಲಿ ತಗೊಳ್ತೀವಿ ನಾವು. $13,000 ಪ್ರತಿ ವರ್ಷ $13,000 ಬೆಂಗಳೂರು ಕಾಲೇಜಿಗೆ, ಮಿಕ್ಕಿದ ಕಾಲೇಜಿಗೆ $11,000-$12,000 ಅಂದ್ರೆ ರೂಪಾಯಿ ಲೆಕ್ಕದಲ್ಲಿ ಆಲ್ಮೋಸ್ಟ್ $12,00,000 ಬೆಂಗಳೂರಿಗೆ ಆಗ್ತದೆ. ಉಳಿದ ಕಾಲೇಜಿಗೆ ಒಂದು ₹10,00,000 ಪ್ರತಿ ವರ್ಷ ಆಗ್ತದೆ. NRI ಸ್ವಲ್ಪ ದುಡ್ಡಿದ್ದಂತವ್ರು ತಗೊಳ್ತಾರೆ. ಯಾವ ಸೀಟು ಇವತ್ತಿನವರೆಗೂ ನಮ್ಮಲ್ಲಿ ಶುರುವಾಗಿ ಸುಮಾರು ಒಂದು 10-12 ಆಯ್ತು, ಯಾವ ವರ್ಷನು NRI ಸೀಟ್ ಯಾವತ್ತು ಖಾಲಿ ಅಂತ ಯಾವತ್ತು ಉಳಿದಿಲ್ಲ. ಎಲ್ಲವೂ ಫುಲ್ ಆಗಿದೆ. NRI ಮಾತ್ರ ಯೂನಿವರ್ಸಿಟಿ ಅಂಡರಲ್ಲಿ ಇದೆ, ಅದನ್ನು KEA ಕೊಡಬೇಕಂತ ಮಾಡಿದ್ರು. ಕಾರಣಾಂತರಗಳಿಂದ ಅದು ಈ ವರ್ಷ ಆಗಲಿಲ್ಲ, ಬಹುಶಃ 3 KEAಯಿಂದನೇ ಆಗಿಬಿಡ್ತದೆ ಅದು. ಆಮೇಲೆ NRI ಅಡ್ಮಿಷನ್ನಲ್ಲಿ ನಾವು ಯಾವುದು ಕ್ಯಾಟಗರಿ ಆಗಲಿ ಇದು ಆಗಲಿ ಗಣನೆ ತಗೊಳ್ಳಲ್ಲ, ಎಲ್ಲರೂ ಜನರಲ್ಲೇ ಅಲ್ಲಿ. ಅಲ್ಲಿ ಯಾವುದು ಕ್ಯಾಟಗರಿ ರಿಸರ್ವೇಶನ್ ಯಾವುದು ಇಲ್ಲ. ಈ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಒಬ್ಬ ವಿದ್ಯಾರ್ಥಿ ಪಶುವೈದ್ಯನಾಗಬೇಕಾದ್ರೆ ಎಷ್ಟು ವರ್ಷಗಳ ಕಾಲ ಅಭ್ಯಾಸ ಮಾಡಬೇಕು? ಇದು 5.5 ವರ್ಷದ ಒಂದು ಅವಧಿ. ಇದು 4.5 ವರ್ಷ ಅವರು ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗಳನ್ನು ಬರೆದು ಕೊನೆ 1 ವರ್ಷ ಹೌಸ್ಮನ್ಶಿಪ್ ಅಥವಾ ಇಂಟರ್ನ್ಶಿಪ್ ಅಂತ ಹೇಳ್ತೀವಿ. ಒಟ್ಟಿಗೆ ಇದು 5.5 ವರ್ಷದ ವಿದ್ಯಾವಧಿ ಪೂರ್ತಿ ಕಾಲಾವಕಾಶ. ಇದು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಈ ಶಿಕ್ಷಣವನ್ನ ಪಡೆದಂತವರು ಸರ್ಕಾರಿ ನೌಕರಿಗಳಲ್ಲಿ ಯಾವ ರೀತಿ ಸ್ಥಾನಮಾನಗಳನ್ನು ಹೊಂದಬಹುದಂತೆ? ವಿಪುಲವಾದ ಅವಕಾಶಗಳಿದ್ದಾವೆ. ಮೊದಲನೇದಾಗಿ ಕರ್ನಾಟಕ ಪಶುವೈದ್ಯಕೀಯ ಇಲಾಖೆಯಲ್ಲಿ ಅವರು ಪಶುವೈದ್ಯರಾಗಿ ನೇಮಕಗೊಳ್ಳಬಹುದು. ಎರಡನೇದ್ದು KMF ಅಲ್ಲಿ ಪಶುವೈದ್ಯಾಧಿಕಾರಿಗೆ ನೇಮಕಗೊಳ್ಳಬಹುದು. ಇತ್ತೀಚೆಗೆ ಸುಮಾರು ಪ್ರೈವೇಟ್ ಅಥವಾ ಸ್ವಾಯತ್ತ ಸಂಸ್ಥೆಗಳು ಬೇಕಾದಷ್ಟು ಬಂದಿದ್ದಾವೆ, ಅಲ್ಲಿ ಕೆಲಸಕ್ಕೆ ಸೇರ್ಕೋಬಹುದು. NGOಗಳಲ್ಲಿ ವಿಪುಲವಾದ ಅವಕಾಶ ಇದೆ ಅವರಿಗೆ. ಮುಂದೆ ಬೇಕು ಅಂದರೆ ಅವರು ಹೆಚ್ಚಿನ ಶಿಕ್ಷಣವನ್ನು ಬಯಸಿದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ PhD ಮಾಡಿಕೊಂಡ್ರೆ ಟೀಚರ್ ಆಗ್ಬಹುದು. ಆಮೇಲೆ ICAR ಸೆಟಪ್ ಅಲ್ಲಿ ಸೈಂಟಿಸ್ಟ್ ಆಗ್ಬಹುದು. ಈ ರೀತಿ ವಿದೇಶಕ್ಕೂ ಸುಮಾರು ಜನ ಹೋಗ್ತಾರೆ. ಪ್ರತಿ ವರ್ಷ 4-5% ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಹೋಗಿ ಕಲಿಯೋಕ್ಕೂ ಹೋಗ್ತಾರೆ. ಆ ಅವಕಾಶಗಳು ಜಾಸ್ತಿ ಇದೆ. ಡಾಕ್ಟರ್, ಈಗ ತಾವು ಗದಗಿನ ಪಶು ಮಹಾವಿದ್ಯಾಲಯದ ಒಂದು ಡೀನ್ ಆಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ತಾವು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲ ಸೌಲಭ್ಯಗಳನ್ನು ತಾವು ನೀಡ್ತಾ ಇದ್ದೀರಿ? ನಮ್ದು ಎಲ್ಲಾ ಕಾಲೇಜುಗಳಲ್ಲೂ ಇಡೀ ದೇಶದಲ್ಲೇ ಒಂದೇ ತರನಾದ ಪಠ್ಯಕ್ರಮ, VCI ಅದನ್ನ ಮಾನದಂಡ ಮಾಡಿಬಿಟ್ಟಿದೆ. ಅದು ಒಂದೇ ತರದ ಪಠ್ಯಕ್ರಮ, ಒಂದೇ ತರದ ಪರೀಕ್ಷೆಗಳು, ಒಂದೇ ತರದ ಸ್ಟಾಫ್ ಪ್ಯಾಟರ್ನ್ ಅಷ್ಟಿಲ್ಲದೆ ಕೊಡೋದೇ ಇಲ್ಲ ಅವರು. ಆ ರೀತಿ ನಮ್ಮಲ್ಲಿ 17 ವಿಭಾಗಗಳು ಒಟ್ಟಿಗೆ. ಸಿಬ್ಬಂದಿಗಳ ಕೊರತೆ ಇಲ್ಲ? ಸಿಬ್ಬಂದಿಗಳ ಕೊರತೆ ಇದೆ ಇದೆ, ಆದರೂ ಲೋಡ್ ತಗೊಂಡು ಮಾಡ್ತಾ ಇದ್ದಾರೆ. ಅದು ಅವರು VCI ಹೇಳಿದ ಪ್ರಕಾರ ನಮ್ಮಲ್ಲಿ ಇನ್ನೂ ರಿಕ್ರೂಟ್ಮೆಂಟ್ ಆಗಬೇಕಾಗಿದೆ. ಒಂದು 50% ಆಗಿದೆ, ಇನ್ನೊಂದು 50% ಉಳ್ಕೊಂಡಿದೆ. ಆದರೂ ಅದರಲ್ಲಿ ಏನು ಕೊರತೆ ಇಲ್ಲ. ಎಲ್ಲ ರೀತಿಯಿಂದನೂ 2-3 ಜನ ಟೀಚರ್ ಇದ್ರೂ ಅವರು ಜಾಸ್ತಿ ಲೋಡ್ ತಗೊಂಡು ಸರಿಯಾಗಿ ಸಿಲೆಬಸ್ ಮುಗಿಸೋದು ಇದನ್ನು ಮಾಡೋದು ಮಾಡ್ತಿದ್ದಾರೆ. ನೀವು ಯಾವುದೇ ಕಾಲೇಜಿಗೆ ಹೋಗ್ರಿ, ಇದು ನಮ್ಗೆ ಗದಗ ಒಂದೇ ಅಂತ ಹೇಳ್ತಾ ಇಲ್ಲ, ಎಲ್ಲ ಕಡೆಗೂ ಏಕತರನಾದ ಶಿಕ್ಷಣ, ಏಕತರನಾದ ಪರೀಕ್ಷೆ ವ್ಯವಸ್ಥೆ ಎಲ್ಲ ಕಡೆ ಈ ದೇಶದಲ್ಲೇ ಆ ಥರದ VCI ಮಾಡಿಬಿಟ್ಟಿದೆ ಅದನ್ನು. ಹಿಂಗಾಗಿ ಶಿಕ್ಷಣದ ಗುಣಮಟ್ಟ ಅಂತೂ ಏನು ಕಡಿಮೆ ಅಂತೂ ಯಾವ ಕಾಲೇಜಲ್ಲೂ ಇಲ್ಲ. ಗದಗ ಒಂದೇ ಅಂತಲ್ಲ, ಯಾವ ಕಾಲೇಜಿಗೆ ಹೋದರೂ ಇಲ್ಲ. ಅಲ್ಲಿ ಎಲ್ಲ ರೀತಿಯಿಂದ ಸೌಕರ್ಯಗಳು ಇದೆ. ಎಲ್ಲ ರೀತಿಯ ಸೌಕರ್ಯಗಳು ಇದೆ. ಅಂದರೆ ಒಬ್ಬ ಅಭ್ಯರ್ಥಿ ತಮ್ಮಲ್ಲಿ ಅಡ್ಮಿಷನ್ ತಗೋಬೇಕಾದ್ರೆ ಎಷ್ಟು ಶುಲ್ಕವನ್ನು ಭರಿಸಬೇಕಾಗುತ್ತೆ? ಶುಲ್ಕ CET ಬಂದರೆ 76,000 ಚಿಲ್ಲರೆ ಇದೆ. ಜನರಲ್ ಮೆರಿಟ್ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ತರ ಇದೆ. ಅದು ಮೊದಲನೇ ವರ್ಷ. ಎರಡನೇ ವರ್ಷ 60,000 ಚಿಲ್ಲರೆ, ನಾಲ್ಕನೇ ವರ್ಷ 90,000. ಯಾಕಂದ್ರೆ ನಾಲ್ಕನೇ ವರ್ಷ ಯಾಕೆ 90,000 ಆಯಿತು ಅಂದ್ರೆ 1.5 ವರ್ಷದ ಅವಧಿ ಅದು ನಾಲ್ಕನೇದು. ಒಟ್ಟಿಗೆ 4.5 ವರ್ಷ ಕಲಿಕೆ ಅಂತ ಹೇಳಿದ್ನಲ್ಲ, 3 ವರ್ಷ ಪ್ಲಸ್ ಕೊನೆದು 4ನೇ ವರ್ಷ 1.5 ವರ್ಷ, ಅದಕ್ಕೆ 90,000 ಇಟ್ಟಿದೆ. ಕೊನೆಗೆ ಇಂಟರ್ನ್ಶಿಪ್ ಅಲ್ಲಿ 20,000 ಇದೆ. ಈ ರೀತಿ ಸುಮಾರು ಒಂದು 2-2.5 ಲಕ್ಷದವರೆಗೂ ಅವ್ರಿಗೆ 5.5 ವರ್ಷದಲ್ಲಿ ಫೀಸ್ ಆಗ್ಬೋದು. ಇನ್ನು ಹಾಸ್ಟೆಲಲ್ಲಿ ಉಳ್ಕೊಂಡ್ರೆ ಅವರಿಗೆ ತಿಂಗಳಿಗೆ ಒಂದು 4,000 ರೂಪಾಯಿ ಸಂಪೂರ್ಣ ಕೋರ್ಸ್ ಮುಗಿಯೋವರೆಗೂ ಪ್ರತಿ ತಿಂಗಳು 4,000 ಅಂದ್ರೆ ನಿಮಗೆ 12-14-58,000 ವರ್ಷಕ್ಕೆ ಅನ್ಕೊಳ್ಳಿ. 5 ವರ್ಷಕ್ಕೆ 2 ಲಕ್ಷ, ಒಂದು 4.5 ಲಕ್ಷ ಅನ್ಕೊಳ್ರಿ. ಇಡೀ ಕೋರ್ಸ್ ಮುಗಿಯೋಕೆ ಒಂದು 5 ಲಕ್ಷ ರೂಪಾಯಿ ಖರ್ಚು ಆಗ್ಬೋದು. ಡಾಕ್ಟರ್ ರಾಮಚಂದ್ರ ಬೈ ಅವರೇ, ತಾವು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿ ತಮ್ಮ ಪಾತ್ರವೇನು, ಯಾವೆಲ್ಲ ಕಾರ್ಯಗಳನ್ನು ತಾವು ನಿರ್ವಹಿಸ್ತಾ ಇದ್ದೀರಿ? ಡೀನ್ ಆಗಿ ನೋಡಿ, ನಮ್ಮ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಂತೂ ಇದ್ದೇ ಇರ್ತದೆ. ಪ್ರತಿ ತಿಂಗಳು ನಾವು ಎಲ್ಲ ಉಪನ್ಯಾಸಕರು ಹಾಗೂ ಶಿಕ್ಷಕೇತರ ಸಭೆಯನ್ನು ಏರ್ಪಡಿಸಿ ಆಯಾ ವಿಭಾಗದಲ್ಲಿ ಏನೇನು ಕುಂದುಕೊರತೆ ಇದೆ ಅದನ್ನು ಕೇಳ್ತೀವಿ. ವಿದ್ಯಾರ್ಥಿ ನಿಲಯಗಳಲ್ಲಿ ಏನು ನಡೀತಾ ಇದೆ ಅದರ ಕುಂದುಕೊರತೆಗಳನ್ನು ಕೇಳ್ತೀವಿ. ಮುಖ್ಯವಾಗಿ ಇಲ್ಲಿ ಪಶುವೈದ್ಯಕೀಯದಲ್ಲಿ ಬರೋದು ಎಲ್ಲ ವಿಭಾಗಗಳ ಪಾಠ ಪ್ರವಚನ ಸರಿಯಾಗಿ ನಡೀತಾ ಇದಾವೋ ಇಲ್ವೋ, ಇದು ಒಂದು. ಈ ನಮ್ಮಲ್ಲಿ 2 ಪ್ರಮುಖವಾದಂತಹ ವಿಭಾಗಗಳಿದೆ, ಒಂದು ಲೈಫ್ ಸ್ಟಾಕ್ ಫಾರ್ಮ್ ಸೆಂಟರ್ ಅಂತ, ಇನ್ನೊಂದು ವೆಟರ್ನರಿ ಕ್ಲಿನಿಕಲ್ ಕಾಂಪ್ಲೆಕ್ಸ್ ಅಂತ. ಲೈಫ್ ಸ್ಟಾಕ್ ಫಾರ್ಮ್ ಸೆಂಟರಲ್ಲಿ ನಾವು ವಿವಿಧ ರಾಸುಗಳು, ವಿವಿಧ ಮೇಕೆ ಕುರಿ, ವಿವಿಧ ತಳಿಗಳನ್ನು ನಾವು ಮೇಂಟೈನ್ ಮಾಡಿರ್ತೀವಿ. ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ವಿದ್ಯಾರ್ಜನೆ ಮಾಡ್ತಾರೆ. ಅವುಗಳನ್ನು ಹೇಗೆ ಸಾಕಬೇಕು, ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಮೇಯಿಸಬೇಕು ಅನ್ನೋದನ್ನು ಕಲಿತಾರೆ ಅಲ್ಲಿ. ಇನ್ನು ವೆಟರ್ನರಿ ಕ್ಲಿನಿಕಲ್ ಕಾಂಪ್ಲೆಕ್ಸ್ಗೆ ಬಂದರೆ ಅಲ್ಲಿ ಸರ್ಜರಿ, ಮೆಡಿಸಿನ್, ಗೈನಕಾಲಜಿ 3 ಸಪರೇಟ್ ವಿಭಾಗಗಳಿದ್ದು ಪ್ರತಿದಿನ ಅಲ್ಲಿ ಕೇಸ್ಗಳು ಬರ್ತಾ ಇರ್ತದೆ. ವಿದ್ಯಾರ್ಥಿಗಳು ಆಯಾ ವಿಭಾಗಗಳಿಗೆ ಹೋಗಿ ಅಲ್ಲಿ ಅವಕ್ಕೆ ಜಾನುವಾರುಗಳ ಔಷಧೋಪಚಾರವನ್ನು ಮಾಡ್ತಿರ್ತಾರೆ. ಸರ್ಜರಿ ಬಂದ್ರೆ ವಿವಿಧ ಸರ್ಜರಿಗಳನ್ನು ಕಲಿತಾರೆ ಅಲ್ಲಿ. ಗೈನಕಾಲಜಿ ಬಂದ್ರೆ ಬೇರೆ ಬೇರೆ ಗೈನಕಾಲಜಿ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಕಲಿತಾರೆ. ಇದಲ್ಲದೆ ಪ್ರತಿ ಶಿಕ್ಷಕರಿಗೂ ನಮ್ಮಲ್ಲಿ ಮೂರು ತರನಾದ ಕೆಲಸಗಳಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಒಂದು ಶೈಕ್ಷಣಿಕವಾಗಿ ಪಾಠ ಪ್ರವಚನ ಸರಿನೇ ಸರಿ. ಎರಡನೇದ್ದು ವಿಸ್ತರಣೆ, ಅಂದ್ರೆ ರೈತರಿಗೆ ನಾವು ಏನು ಸಂಶೋಧನೆ ಮಾಡಿದೀವಿ, ನಮ್ಮಿಂದ ಅವ್ರಿಗೆ ಏನು ಉಪಯೋಗ ಆಗಬೇಕು ಅನ್ನೋದು ರೈತರ ಮನೆ ಬಾಗಿಲಿಗೆ ಹೋಗಿ ಕೊಡಬೇಕಾಗ್ತದೆ. ಅದೇ ತರ ರೈತರಿಗೆ ತರಬೇತಿಗಳನ್ನ ಅವ್ರ ಗ್ರಾಮಗಳಿಗೆ ಹೋಗಿ ಕೊಡ್ತೀವಿ. ಇನ್ನು ಕೆಲವು ಮಾಡಬೇಕಾದ್ರೆ ಅವ್ರನ್ನ ಇಲ್ಲಿ ನಮ್ಮ ಇದಕ್ಕೆ ಕರೆಸಿಬಿಟ್ಟು ರೈತ ತರಬೇತಿಯನ್ನು ಕೊಡ್ತೀವಿ. ಆಮೇಲೆ ಇನ್ನೊಂದು ಸಂಶೋಧನೆ, ರಿಸರ್ಚ್, ಟೀಚಿಂಗ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್, ಇವು ಮೂರು ನಮ್ದು ಮೇನ್. ರಿಸರ್ಚ್ ಏನಿದೆ, ಪ್ಯೂರ್ಲಿ ಲ್ಯಾಬೊರೇಟರಿ ಓರಿಯೆಂಟೆಡ್, ಯಾವ್ಯಾವ ಟೀಚರು ಯಾವ ರೀತಿ ರಿಸರ್ಚ್ ತಗೊಂಡಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಗಮನಿಸಬೇಕಾದದ್ದು ಡೀನ್ರಾದವರ ಕರ್ತವ್ಯ ಇದು. ಮೇಲಾಗಿ ನಮ್ಮಲ್ಲಿ ಫಾರ್ಮ್ ಹೇಳಿದೆ ನಾನು, ಲೈಫ್ ಸ್ಟಾಕ್ ಫಾರ್ಮ್ ಕಾಂಪ್ಲೆಕ್ಸ್ ಅಂತ, ಅಲ್ಲಿ ವಿವಿಧ ತಳಿಗಳನ್ನು ಇಟ್ಟಿದ್ದೀವಿ, ವಿವಿಧ ಮೇವಿನ ಬೆಳೆಗಳನ್ನು ಇಟ್ಟಿದ್ದೀವಿ ನಾವು. ಬೇರೆ ಬೇರೆ ಒಂದು 15-20 ಇಲ್ಲಿ ಗದಗಿಗೆ ಬಂದರೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ, 20-25 ವೆರೈಟಿ ಫಾರ್ಡರ್ ಬೆಳೆಸಿದ್ದೀವಿ. ಅದರದ್ದು ಕಾಂಪೋಸಿಷನ್ ಏನು, ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಿರ್ತಾರೆ, ಇದರಲ್ಲಿ ಒಳ್ಳೇದು ಯಾವುದು ಏನಿದೆ, ಇದರಲ್ಲಿ ಇದರ ಅಂಶ ಏನು, ಅದನ್ನು ಅವರು ನೋಡ್ತಾ ಇರ್ತಾರೆ. ಆ ರೀತಿ ರೈತರಿಗೂ ಏನಿದೆ ತಿಳುವಳಿಕೆ ಕೊಡೋಕ್ಕೋಸ್ಕರ ಆ ಫಾರ್ಮಿಂದ ನಾವು ರೂಟ್ ಸ್ಲಿಪ್ಸು, ಸೀಡ್ಸು ಇವನ್ ಸಹಿತ ನಾವು ಅವರಿಗೆ ಕೊಡಮಾಡ್ತೀವಿ. ಅವರಿಗೆ ಉತ್ಪಾದನೆ ಜಾಸ್ತಿ ಬರಬೇಕು. ನಾವು ಹೇಗೆ ಮೇಯಿಸ್ತೀವೋ ಆ ರೀತಿ ಪಶುಗಳು ನಮಗೆ ರಿಟರ್ನ್ ಕೊಡ್ತವೆ. ಹಾಲಿನ ಉತ್ಪಾದನೆ ಇರ್ಬೋದು, ಅಥವಾ ಮೊಟ್ಟೆ, ಮಾಂಸ, ಅಥವಾ ಏನೇ ಒಂದು ಪ್ರಾಣಿಯಿಂದ ಬರಬೇಕಾದ ಉತ್ಪನ್ನಗಳಿದೆ, ನಾವು ಯಾವ ರೀತಿ ಮೇಯಿಸ್ತೀವೋ ಮೇವಿನ ಮೇಲೆ ಡಿಪೆಂಡ್ ಇರ್ತದೆ. ಆ ರೀತಿ ಮೇವಿನ ಬೆಳೆಗಳನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಎರಡನೇದು ಕ್ಲಿನಿಕಲ್ ಸೈಡು ತುಂಬಾನೇ ಗದಗಲ್ಲಿ ಚೆನ್ನಾಗಿ ಬಂದಿದೆ. ಮೂರು ಯೂನಿಟ್ ಬಹಳ ಚೆನ್ನಾಗಿ ಬಂದಿದೆ ಹೊರಗಡೆಯಿಂದ ಬೇಕಾದ. ಇತ್ತೀಚೆಗೆ ನನಗೂ ಆಶ್ಚರ್ಯ ಅನಿಸ್ತು, ಗದಗಿಯಲ್ಲಿ ಈ ರೀತಿ ಪೆಟ್ ಅನಿಮಲ್ಸು ನಮ್ಮ ಹಾಸ್ಪಿಟ್ಲಿಗೆ ಬರ್ತಾವ ಅಂತ. ಸುಮಾರು ಪೆಟ್ ಅನಿಮಲ್ಸ್ ಬರ್ತಾ ಇದೆ ಈಗ. ಲಾರ್ಜ್ ಅನಿಮಲ್ಸ್ ಅಂತೂ ಸರಿನೇ ಸರಿ, ಕ್ಯಾಟಲ್, ಶೀಪ್, ಗೋಟು ಇವು ಬಂದೇ ಬರ್ತವೆ. ಅದ್ರ ಜೊತೆ ಇತ್ತೀಚೆಗೆ ಬೆಕ್ಕು, ನಾಯಿ, ಗಿಳಿಗಳು, ಪಾರಿವಾಳ, ಮೊನ್ನೆ ಒಂದು ಹಾವು ಸಹಿತ ಬಂದಿತ್ತು ನಮ್ಮಲ್ಲಿ. ಏನೋ ಇಂಜುರಿ ಆಗಿತ್ತು ಅಂತ ಕರ್ಕೊಂಡ್ಬಂದು ಅದಕ್ಕೆ ಸ್ವಿಚರ್ ಹಾಕ್ಸ್ಕೊಂಡು ಹೋದ್ರು. ಈ ರೀತಿ ಇದೆ ನಮ್ಮ ಕಾಲೇಜದ್ದೇ ಹಾಸ್ಪಿಟಲ್ ಇರೋದ್ರಿಂದ ರೈತರು ಅದರದ್ದು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಈಗ ತಮ್ಮ ಕ್ಲಿನಿಕಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳು ಇದಾವೆ ಅಂದರೆ, ಈಗ ಒಬ್ಬ ವೈದ್ಯನಾಗಬೇಕಾದ್ರೆ, ಒಬ್ಬ ವಿದ್ಯಾರ್ಥಿ ಪ್ರಾಕ್ಟಿಕಲ್ ಆಗಿ ಆತನಿಗೆ ಯಾವ ರೀತಿ ತರಬೇತಿ ತಮ್ಮ ಪಶುವೈದ್ಯಕೀಯದಲ್ಲಿ ಸಿಗುತ್ತೆ? ತರಬೇತಿ ಅವರಿಗೆ ಮೊದಲು 3 ವರ್ಷ ನಾವು ಕಂಪ್ಲೀಟ್ ಆಗಿ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಅವ್ರನ್ನ, ಅಂದ್ರೆ ನಮ್ಮಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಪ್ರೀ ಕ್ಲಿನಿಕಲ್, ಪ್ಯಾರಾ ಕ್ಲಿನಿಕಲ್ ಅಂಡ್ ಕ್ಲಿನಿಕಲ್ ಅಂತ 3 ಡಿವಿಷನ್ ನಮ್ಮಲ್ಲಿ. 4ನೇದು ಅನಿಮಲ್ ಸೈನ್ಸ್. ಅನಿಮಲ್ ಸೈನ್ಸ್ ಏನಿದೆ ಅದು ಪ್ರೊಡಕ್ಷನ್ ಟೈಪ್ ಆಫ್ ಸೈನ್ಸ್. ಇದು ಇದರಲ್ಲಿ ಪಶುಗಳನ್ನು ಯಾವ ರೀತಿ ಸಾಕಬೇಕು, ಪಶುಗಳನ್ನು ಯಾವ ರೀತಿ ಮೇಯಿಸಬೇಕು, ಯಾವ ತಳಿ ಒಳ್ಳೆಯದು, ಯಾವ ತಳಿ ಎಷ್ಟು ಕೊಡ್ತದೆ, ಇದೇನಿದೆ ಅನಿಮಲ್ ಸೈನ್ಸ್ನವರು ಪ್ರೊಡಕ್ಷನ್ ಸೈನ್ಸ್ ಅಂತ ಹೇಳ್ತೀವಿ ನಾವು, ಅದರ ಬಗ್ಗೆ ಹೇಳ್ತಾರೆ. ಇನ್ನು ಪ್ರೀ ಕ್ಲಿನಿಕಲ್ ಬರೋದಾದರೆ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಬೇಸಿಕ್ಗಳನ್ನು ಕಲಿತಾರೆ. ಪ್ಯಾರಾ ಕ್ಲಿನಿಕಲಲ್ಲಿ ಫಾರ್ಮಕಾಲಜಿ, ಪ್ಯಾರಾಸೈಟಾಲಜಿ, ಪೆಥಾಲಜಿ ಇಂಥ ವಿಷಯಗಳನ್ನು ಕರೀತಾರೆ. ಏನು ರೋಗಗಳು ಬರ್ತದೆ, ಏನಾಗ್ತದೆ, ಇದರ ಮನನ ಮಾಡ್ಕೋತಾರೆ. ಇದಾದಮೇಲೆ 4ನೇ ವರ್ಷ, ಅದು 1.5 ವರ್ಷದ ಅವಧಿ, ಅಲ್ಲಿಗೆ ಏನಿದೆ ನಾವು ಕ್ಲಿನಿಕಲ್ ಸೈಡಿಗೆ ಬಿಡ್ತೀವಿ. ಬರೀ ಕ್ಲಿನಿಕಲ್ ಸೈಡ್ 1.5 ವರ್ಷ ಅವರು ಸರ್ಜರಿ, ಮೆಡಿಸಿನ್ ಆ್ಯಂಡ್ ಗೈನಕಾಲಜಿ ಪ್ರತಿ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಇರ್ತಾರೆ. ದನಗಳು ಯಾವ ಬರ್ತವೆ, ಅವ್ಕೆ ಬರೋ ರೋಗ ರುಜಿನಗಳು ಯಾವು, ಏನು ಅದನ್ನ ಹಿಂದಿಂದೆಲ್ಲ ಲಿಂಕ್ ಮಾಡ್ಕೊಂಡಾಗ ಅರ್ಥ ಆಗ್ತದೆ. ಅದು ಪೆಥಾಲಜಿ ಯಾವ ಥರ ಇರ್ತದೆ ಅದನ್ನು ನೋಡ್ಕೊಂಡು, ಫಿಸಿಯಾಲಜಿ ಯಾವ ಥರ ಇರ್ತದೆ ಅದನ್ನು ನೋಡ್ಕೊಂಡು ಯಾವ ರೋಗ ಬಂದಿದೆ ಅನ್ನೋದು. ಯಾಕಂದ್ರೆ ಪಶುಗಳಿಗೆ ಮಾತಾಡಕ್ಕೆ ಬರಲ್ಲ, ಇವರು ಅದನ್ನ ಹಿಂದೆ ಏನು ಓದಿರ್ತಾರೆ ಅದನ್ನು ನೋಡಿ ಮನನ ಮಾಡ್ಕೊಂಡು ಇದಕ್ಕೆ ಏನಾಗಿದೆ, ಯಾವ ರೋಗ ಆಗಿದೆ, ಏನು ಟ್ರೀಟ್ಮೆಂಟ್ ಕೊಡಬೇಕು ಇದಕ್ಕೆ ಅನ್ನೋದನ್ನು ಅಲ್ಲಿ ಕಲಿತಾರೆ, ಕ್ಲಿನಿಕಲ್ ಸೈಡಲ್ಲಿ ಕಲಿತಾರೆ. ಅದಕ್ಕೆ 1.5 ವರ್ಷದ ಅವಧಿ. ಅದಾದ ನಂತರ ಪ್ರಾಕ್ಟಿಕ್ಸ್ಗೆ ಏನಿದೆ 1 ವರ್ಷ ಇಂಟರ್ನ್ಶಿಪ್ಗೆ ಹೋಗ್ತಾರೆ, ಅಲ್ಲಿ ಇನ್ನೂ ಜಾಸ್ತಿ ಅವರಿಗೆ ಅನುಭವ ಸಿಗ್ತದೆ. ಈಗ ನಿಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ತಗೊಳ್ತಾರೆ, ಕೆಲವರು ಮನೆಯಿಂದ ಬರ್ತಾರೆ, ಇನ್ನು ಕೆಲವರು ಹೊರಗಡೆ ಬಂದಂಥವ್ರು ಹಾಸ್ಟೆಲ್ ಸೌಕರ್ಯಗಳನ್ನು ಬೇಡ್ತಾರೆ. ಇಂಥವರಿಗೆ ತಮ್ಮ ಹಾಸ್ಟೆಲಲ್ಲಿ ಏನೆಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದೀವಿ? ಹಾಸ್ಟೆಲಲ್ಲಿ ರೂಮ್ ಕೊಡ್ತೀವಿ ಅವ್ರಿಗೆ, ಕಾಟ್ ಕೊಡ್ತೀವಿ, ಬೆಡ್ ಕೊಡೋಲ್ಲ, ಕಾಟ್ ಕೊಡ್ತೀವಿ, ಟೇಬಲ್, ಚೇರ್, ಇಷ್ಟು ಫೆಸಿಲಿಟೀಸ್ ನಾವು ಆ ರೂಮಲ್ಲಿ ಕೊಡ್ತೀವಿ. ಮೇಲಾಗಿ ನಮ್ಮಲ್ಲಿ ಗದಗಲ್ಲಿ, ಗದಗಿಗೆ ಬಂದರೆ ಕಾಮನ್ ಮೆಸ್ ಇದೆ. ಅಂದರೆ ನಾವು ಸಪ್ರೇಟ್ ಆಗಿ ಅಲ್ಲಿ ಲೇಡೀಸ್ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಸಪ್ರೇಟ್ ಮೆಸ್ ಮಾಡಿಲ್ಲ. ಅದೇ ಮೆಸ್ಸಲ್ಲೇ 2 ವಿಂಗ್ ಮಾಡಿದ್ದೀವಿ. ಹುಡುಗಿಯರಾಗಲಿ ಹುಡುಗರಾಗಲಿ ಅಲ್ಲಿಗೆ ಹೋಗಿ ಕಾಮನ್ ಆಗಿ ಊಟ ಮಾಡಬೇಕು. ಕಾಮನ್ ಮೆಸ್ ಟೈಪ್ ಮಾಡಿದ್ದೀವಿ. ಊಟ ಬೆಳಗ್ಗೆ ನಾವು ಟೀ, ಕಾಫಿ, ತಿಂಡಿ, ಮಧ್ಯಾಹ್ನ 12:30-1 ಊಟ, ಮತ್ತೆ 4:30-5 ಲಘು ಉಪಹಾರ, ಸಾಯಂಕಾಲ ಮತ್ತೆ ರಾತ್ರಿ ಊಟ, ಇಷ್ಟು ವ್ಯವಸ್ಥೆ ನಾವು ಕೊಡ್ತಾ ಇದ್ದೀವಿ ಅವ್ರಿಗೆ. ಮತ್ತೆ ವಿದ್ಯಾರ್ಥಿಗಳಿಗಾಗಿ ಸರ್ಕಾರದಿಂದ ಸಿಗ್ತಕ್ಕಂತ ಸೌಲಭ್ಯಗಳು, ಸ್ಕಾಲರ್ಶಿಪ್ ಆಗಿರ್ಬೋದು, ಇನ್ನಿತರ ಯೋಜನೆಗಳು ಯಾವ್ಯಾವ ಇದಾವೆ? ಬೇಕಾದಷ್ಟು ಸ್ಕಾಲರ್ಶಿಪ್ಸ್ ಎಲ್ಲ ಪ್ರೊಫೆಷನಲ್ ಕಾಲೇಜ್ಗಳಲ್ಲಿ ಏನೇನಿದೆಯೋ, ಮೆರಿಟ್ ಸ್ಕಾಲರ್ಶಿಪ್ ಇದೆ, GOI ಸ್ಕಾಲರ್ಶಿಪ್ ಇದೆ, ಆ ಥರ ಸ್ಟೂಡೆಂಟ್ಸ್ ಏಡ್ ಫಂಡ್ ಇದೆ, ಈ ಥರ ಎಲ್ಲ ಇದು ಇದೆ. ಪ್ರತಿ ವರ್ಷ ನಾವು ಅಪ್ಲಿಕೇಶನ್ ಕರಿತೀವಿ, ಹುಡುಗರು ಹಾಕ್ತಾರೆ, ಯಾರು ಮೆರಿಟೋರಿಯಸ್ ಇರ್ತಾರೋ ಅದೊಂದು ಪರ್ಸೆಂಟೇಜ್ ಇದೆ, 7.5%, 15%, ಒಂದೊಂದು ಸ್ಕಾಲರ್ಶಿಪ್ಗೂ ಬೇರೆ ಬೇರೆ ಮಾನದಂಡ ಇದೆ. ಅದರ ಪ್ರಕಾರ ಹುಡುಗರನ್ನ ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಯೂನಿವರ್ಸಿಟಿಗೆ ಕಳಿಸ್ತೀವಿ, ಯೂನಿವರ್ಸಿಟಿಯನ್ನು ಪೇ ಮಾಡ್ತೀವಿ. ಈ ಜನರಲ್ ಕೆಟಗರಿ ಇರತಕ್ಕಂಥವ್ರಿಗೆ ಯಾವ ಸ್ಕಾಲರ್ಶಿಪ್ಗಳು ಇದೆ? ಜನರಲ್ ಫ್ರೀಶಿಪ್ ಇದೆ ಅವರಿಗೆ, ಕೆಲವರಿಗೆ ಫ್ರೀಶಿಪ್ ಬರ್ತದೆ. ಮೆರಿಟ್ ಸ್ಕಾಲರ್ಶಿಪ್ ಅಂದ್ರೆ ಟಾಪರ್ ಯಾರು ಇರ್ತಾರೋ ಅವರಿಗೆ ಮೆರಿಟ್ ಸ್ಕಾಲರ್ಶಿಪ್ ಅಂತ. ಎಷ್ಟು ಅದಕ್ಕೆ ಹಣವನ್ನು ಮೊತ್ತವನ್ನು ನಿಗದಿಪಡಿಸಿರ್ತಾರೆ? 1500 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ. ಪ್ರತಿ ತಿಂಗಳು 1500 ರೂಪಾಯಿ ಅಂದ್ರೆ ಸಂಪೂರ್ಣ ಕೋರ್ಸ್ ಮುಗಿಯುವವರೆಗೂ ಸಿಗುತ್ತೆ? ಅಲ್ಲ ಇಲ್ಲ, ಪ್ರತಿ ವರ್ಷ ಅದು ಚೇಂಜ್ ಆಗ್ತಾ ಇರ್ತದೆ. ಮುಂದಿನ ವರ್ಷ ಅದೇ ಹುಡುಗನೇ ಮೇಲೆ ಇರಬಹುದು, ಕೆಳಗಿರಬಹುದು, ಅದು ಪರ್ಫಾರ್ಮೆನ್ಸ್ ಅವ್ನು ಚೆನ್ನಾಗಿದ್ರೆ ಒಂದು ಸಲ ಆಯ್ಕೆ ಆದ್ರೆ ಒಂದು ವರ್ಷದ ಮತ್ತೆ ನೆಕ್ಸ್ಟ್ ಇಯರ್ ಫ್ರೆಶ್ ಆಗಿ ಕರಿತೀವಿ, ಮತ್ತೆ ಫ್ರೆಶ್ ಆಗಿ ಕರಿತೀವಿ, ಮತ್ತೆ ಅಪ್ಲೈ ಮಾಡಬೇಕು. ಅವ್ನು ಟಾಪರ್ ಇದ್ರೆ ಅವನಿಗೆ ಸಿಗುತ್ತೆ, ಬೇರೆಯವರಿಗೆ ಅದನ್ನ ಮೇಂಟೈನ್ ಮಾಡ್ಕೋತಾ ಮೇಂಟೈನ್ ಮಾಡ್ಕೊಂಡು ಅವರಿಗೆ ಸಿಗುತ್ತೆ, ಅವರಿಗೆ ಸಿಗುತ್ತೆ. ಡಾಕ್ಟರ್ ರಾಮಚಂದ್ರ ಬಿ ಅವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು, ವಿದ್ಯಾರ್ಥಿಗಳು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಪ್ರವೇಶಾತಿಗೆ ಏನೆಲ್ಲ ಅರ್ಹತೆಗಳು ಮತ್ತು ಮಾನದಂಡಗಳ ಕುರಿತು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಕ್ಕಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶು ವೈದ್ಯಕೀಯ ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಇರುವ ಮಾನದಂಡಗಳ ಕುರಿತು ಗದುಗಿನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನರಾದ ಡಾಕ್ಟರ್ ರಾಮಚಂದ್ರ ಬಿ ಅವರೊಂದಿಗೆ ಕುಮಾರ್ ಅಗಡಿಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಈಗ ಜಮಖಂಡಿ ತಾಲೂಕಿನ ಕವಟಗಿಯ ಭೀಮಪ್ಪ ಪೋತುದಾರ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಕಡಿಯ ಆಟದ ಕಾಲ ನೋಡನ್ನ ಧರ್ಮವ ನಿಡಿದು ನಿರ್ಮಲಾಗುವ ನಿಜವ ಕೇಳನ್ನ ಬ್ರಹ್ಮಜ್ಞಾನವ ಪ್ರಕಟವಾತನ್ನ ಸ್ವಪ್ನದ ನಾರಿ ಗುಪ್ತ ಗುಣಗಳ ಎನಸು ತಾಳನ್ನ ಸಾಧುರೆಲ್ಲ ಗಿನ್ನಿ ಒಡೆದು ಗಗನ ಸೇರಿ ಸಾಧುರೆಲ್ಲ ಗಿನ್ನಿ ಒಡೆದು ಗಗನ ಸೇರಿ ತನ್ನಗಾದರು ಕೈಪಾದವರು ಮೊನ್ನ ಮಣಿಯ ಸೇರುರನ್ನ ಕಡಿಯ ಆಟದ ಕಾಲ ನೋಡನ್ನ ಧರ್ಮವ ನಿಡಿದು ನಿರ್ಮಲಾಗುವ ನಿಜವ ಕೇಳನ್ನ ಸಿದ್ದರಾಟದ ಸುದ್ದಿ ಕೇಳಣ್ಣ ಇದ್ದದ್ದು ಬಿಟ್ಟು ದುಡ್ಡ ಗವಿಗಳ ಸೇರುತ್ತಾರಣ್ಣ ದೇವರು ಹೇಳುವ ದೇಗಲದವರು ಅಗಲಿ ಹೋಗುವ ಕಾಲ ಬಂದು ಅವರನ್ನ ಕಮಲ ಮಾಡಿ ಕೇಳ್ಯಾರನ್ನ ಕಡಿಯ ಆಟದ ಕಾಲ ನೋಡನ್ನ ಧರ್ಮವ ನಿಡಿದು ನಿರ್ಮಲಾಗುವ ನಿಜವ ಕೇಳನ್ನ ಕತ್ತನೋಳು ಸಿಲ್ಕ್ ಬ್ಯಾಡನ್ನ ಸುತ್ತೋಳು ಜನ್ಮದ ಮಿತ್ರ ರೈವರ ಗೊತ್ತ ಕಾನನ್ನ ಸತ್ಯ ಮಾತಿದು ಸಟಿಯನಲ್ಲ ನಿತ್ಯ ನಿರ್ಮಲಾಣಿಯಲ್ಲ ಸತ್ಯ ಮಾತಿದು ಸಟಿಯ ಪತಿ ಕುಡದ ಸತ್ತಾರನ್ನ ಕಳಿಯ ಆಟದ ಕಾಲ ನೋಡನ್ನ ಧರ್ಮವ ನಿಳಿದು ನಿರ್ಮಲಾಗುವ ನಿಜವ ಕೇಳನ್ನ ಕಳಿಯ ಆಟದ ಕಾಲ ನೋಡನ್ನ ಧರ್ಮವ ಹಿಡಿದು ನಿರ್ಮಲಾಗುವ ನಿಜವ ಕೇಳನ್ನ ಗಡಿಯ ಆಟದ ಕಾಲ ನೋಡನ್ನ ಧರ್ಮವ ನಿಡಿದು ನಿರ್ಮಲಾಗುವ ನಿಜವ ಕೇಳನ್ನ ಗುಂಡಿಗೋಳು ಗುಂಡಿ ಗೈತನ್ನ ಆ ಗುಂಡಿನೊಳಗ ಗುರುವ ಅರತ ನರವ ಹಿಡಿದನ್ನ ದೇಶದೊಳಗ ಬವಲಾದೀಶ ದೇಶಿನಿ ಕಾಯೋ ತಂದೆ ಕಂದ ಮಕ್ಕಳನ್ನೆಲ್ಲ ನೀನು ಚಂದಂಗಿ ಸಲವುವ ದೇವ ಕಡಿಯ ಆಟದ ಕಾಲ ತೇರು ಸಾಗಿ ತಮ್ಮ ನೋಡಿದೆ ತೇರು ಸಾಗಿ ತಮ್ಮ ನೋಡಿದೆ ಈ ದೇಹ ಲಂಬ ರಥವು ಸಾಗಿ ತಮ್ಮ ನೋಡಿದೆ ತೇರು ಸಾಗಿ ತಮ್ಮ ನೋಡಿರಿ ಸಾರ ಮುಕುತಿ ಸದಿಯರೆಲ್ಲ ತೇರು ಸಾಗಿ ತಮ್ಮ ಜಂಗೆಗಳವಕ್ಕೆ ಕಿರಿ ನಚ್ಚಿನಂತೆ ತೋರುವೆ ಆ ತೊಡಿಗಳೆರಡು ಮೇಲೆ ಮುಖದ ಕಂಬವಾಗಿವೆ ಆಧಾರ ಮುಖ್ಯ ಏಳು ಚಕ್ರ ಬೆಸೆಯು ತನ್ನೋ ಏಳು ನೆನೆಗಳಾಗಿ ರತ್ನದ ಕಳಸವೆನಸಿ ತೇರು ಸಾಗಿ ತಮ್ಮ ನೋಡಿರೆ ಈ ದೇಹ ಲಂಬ ರಥವು ಸಾಗಿ ತಮ್ಮ ನೋಡಿರೆ ಕರಗಳೆರಡು ಮದನ ತೋಳ್ಗಳು ಮೇಲಿರುವ ಭುಜದ ಶಿರಗಳೆರಡು ಬಳಿವ ಧ್ವಜಗಳು ನೇತ್ರಂಗಳೆರಡು ಬರಿವ ನೀಲ ದರ್ಪಂಗಗಳು ಉಜ್ವಲಿಸತಿರುಪ ಶರೀರ ಕಾಂತಿ ಅದಕ್ಕೆ ಸುತ್ತಾನಿರುವ ಪಟಗವಾಗಿ ತೋರೆ ಮರಿವ ಸೂಕ್ಷ್ಮ ಲಾಡಿ ಎಂಬ ಹಿರಿಯ ಬಲದ ಬಿಗುವಿನಿಂದ ತೇರು ಸಾಗಿ ತಮ್ಮ ನೋಡಿರೆ ಈ ದೇಹ ಎಂಬ ರಥವು ಸಾಗಿ ತಮ್ಮ ನೋಡಿರೆ ತಾನು ಗುಣಗಳು ಎಲ್ಲ ಪ್ರಜೆಗಳು ಮುಂಬರುವ ಬುದ್ಧಿ ಮನಗಳೆಂಬ ಎರಡು ಮಿನಿಗಳು ವೈಖರಿಯ ನುಡಿಗಳು ಇನಿತವೆಲ್ಲ ವಾದ್ಯವರಗಳು ಸಂಭ್ರಮದಿ ಬಂದು ಹೃದಯ ಕಮಲವೆಂಬ ಕನಕ ಪೀಠ ದರ್ಗದಲ್ಲಿ ಚಿನ್ಮಯಾತ್ಮ ಶ್ರೀ ಗುರು ಸಿದ್ಧ ತನುವಿನಿಂದ ಮುಕ್ತಿಗೊಳ್ಳಲು ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ ಪ್ರಥಮ ಸಾಗಿ ತಮ್ಮ ನೋಡಿರೆ ಇದುವರೆಗೆ ಜಮಖಂಡಿ ತಾಲೂಕಿನ ಕವಟಿಗೆಯ ಭೀಮಪ್ಪ ಪೋತುದಾರ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ನಾಳಿನ ಕೃಷಿ ರಂಗದಲ್ಲಿ ಕಲಘಟಗಿ ತಾಲೂಕಿನ ಹಿರೇಹೊನ್ನಳ್ಳಿಯ ಬಸವ, ಕಲ್ಲಪ್ಪ, ಉಳ್ಳಾಗಡ್ಡಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುತ್ತೀರಿ. ಶ್ರೋತೃಗಳೇ, ಗಮನಿಸಿ, ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳಿಯಾಳ ಇವರ ತರಬೇತಿ ಸಂಸ್ಥೆಯಲ್ಲಿ 18-45 ವಯಸ್ಸಿನ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇನ್ಸ್ಟಾಲೇಷನ್ ಸಿಸಿಟಿವಿ ಕ್ಯಾಮೆರಾ ಹಾಗೂ ದುರಸ್ತಿ, ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಸಮಗ್ರ ಕೃಷಿ ಉದ್ಯಮಿ ಉಚಿತ ತರಬೇತಿಗಳು ಪ್ರಾರಂಭವಾಗಲಿವೆ. ಅಭ್ಯರ್ಥಿಗಳು ತಮ್ಮ ಹೆಸರು ವಿಳಾಸಗಳನ್ನು ನೋಂದಾಯಿಸಲು ಕೊನೆಯ ದಿನಾಂಕ 20/9/2025. ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು ಸ್ವ ಉದ್ಯೋಗ ಮಾಡಲು ಅನುಕೂಲವಾಗಲಿವೆ. ಆಸಕ್ತರು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಆತ್ಮೀಯ ಕೇಳುಗರೇ, ಹಲೋ